ಈಗ ಕೇಳೋಣ ಬುರ ಕತೆ, ಬಾಲನಾಗಮನ ಕತೆ ನಡೆಸಿಕೊಡುತ್ತಾರೆ ರಾಯಚೂರು ತಾಲೂಕಿನ ಯರಗೇರದ ಲಕ್ಷ್ಮಿ ಹಾಗೂ ಸಂಗಡಿಗರಿಂದ. ಚಂದ್ರ ಬ್ರಹ್ಮದೇವ ನಾರಾಯಣ ಬಾಲನಾಗು ತಾತ ಜಂಗಮ ತಾತ ನಾನು ಒಡೆದು 9 ದಿವಸ ಆಯ್ತು ತಾತೋ ಬಾಯಿಯನ್ನ ಒಂಟಿಲ್ಲ ನಾನು ಈ ವಜವಾಮ ಸಾಧನಲ್ಲ ಹೋಗಿಲ್ಲ ನಿನಗೆ ಹಂಗ ನಾನು ಧರ್ಮ ನೀಡಿಲ್ಲ ತಾತ ತಿರುಗಿ ಬಾರ ಒಳ್ಳೆಯ ಬಾರ ಜಂಗಾಮ ಜಂಗಮ ತಾತ 6 ಮಂದಿ ಅಕ್ಕದವರು ಲಕ್ಕ ಮಾಲಿಗೆ ಇವಾಗ ಹೋಗ ಹೋಗಿ ಬಿಟ್ರು ತಾತ ಬಂದದ ಮೇಲೆ ನೀನು ಬಂದಿದ್ದಿ ನಾನು ಹೆಂಗ ಎದ್ದು ನಿನಗೆ ಧರ್ಮ ನೀಡಬೇಕು ಮೈಲ ಮುಚ್ಚಿಟ್ಟು ತೀರಿ ನಾನು ಇದ್ದೀನ ತಾತ ನನಗೆ ಮೈಲೆ ಬೇಕು ಅಂಟು ಬೇಕು ಬಾಮ ನನಗೆ ಅಂಟು ಕೂಡ ಧರ್ಮ ನೀಡಿದ್ರೆ ನನಗೆ ಒಳ್ಳೇದಂದ ತಾತ ಅಂಟು ಮೈಲ ಕೂಡ ನೀನು ಧರ್ಮ ನೀಡಿದ್ರೆ ಒಳ್ಳೇದಲ್ಲ ತಿರುಗಿ ಒಳ್ಳಿ ಬಾ ತಾತ ದಾಜಿದವರು ಬರ್ತಾರ ಅವ್ರು ಬಂದದ ಮೇಲೆ ನಿನ್ ಧರ್ಮ ಕೊಡ್ತೀನಂದ ಬಾಮ ಬಾಳನಾಗು ಕುಡಿದ್ರೆ ನನಗೆ ಧರ್ಮ ಕೊಡು ಇಲ್ಲಿಂದ್ರ ಸಾಪಿನ ಕೊಟ್ಟು ಹೋಯ್ತೀನಂದ ತಾತ ಜಂಗಮ ತಾತ ನನಗೆ ಏನು ಸಾಪಿನ ಕೊಡ್ತಿತ್ತು ತಾತ ಅಂದ 6 ಮಂದಿ ಅಕ್ಕದವರು ಮನೆದಾಗ ಬಿದ್ದು ಸಾಯಿಲಿ ತೊಟ್ಲ ಒಲಿಗೆ ಬಾಲವದ್ದಿ ಮಾರಾದು ಈ ಮಗನು ಕೂಡ ಸತ್ತು ಹೋಗಿಲಿ ಗಂಡಿ ಕೋಟ 7 ಮಂದಿ ವದ್ಯ ರಾಜದವರು ಬಾಮ ಗಂಡಿನ ಕೋಟ ನೆಲ ಸಾಯ ನೀನು ನಾನು ಸಣ್ಣಗ ಇಬ್ರು ಹೋಗ ಬಾವಾಜಿ ಅಂದ ನಮ್ಮ ತಾತಾ ಏನು ಮಾತಾಡಿದೆ? ಯಾದಾರೆ ಗವರಮ್ಮ ವರಮಲ್ಲಿದ್ದ ಒಂದು ಮಗ ನನಗೆ ಹುಟ್ಟಿದ್ರಿ, ನನ್ನ ಮಗ ಸತ್ತು ಹೋಗಿಲ್ಲಂದೆ. ಏಳು ಮಂದಿ ವದ್ಯರಾಜದವರು ಗಂಡಿ ಕೋಟ ಮೇಲೆ ಸಾಯಂದೆ, ಆರು ಮಂದಿ ಅಕ್ಕದವರು ಮನ್ಯಾಗ ಬಿದ್ದು ಸಾಯಂದೆ. ನೀನು ನಾನು ತಣ್ಣಗ ಇಬ್ರು ಹೋಗಂದಿ ತಾತ, ಏನು ಮಾತ ಆಡುತ್ತಿದ್ದೆ ನೀನು? ಆ ಮಾತು ಬಿಟ್ಟು ಬಿಡು ತಾತ, ಒಳ್ಳೇದಾನು ನಿನಗೆ ಧರ್ಮ ಕೊಡ್ತೀನಿ ಅಂದಳು. ನಿನ್ನ ಮಗ ತಣ್ಣಗಿರ್ಲಿ, ನಿಮ್ಮ ಅಕ್ಕನವರು ತಣ್ಣಗಿರ್ಲಿ, ಏಳು ಮಂದಿ ಒದ್ದಿದ್ದಾದವರು ಗಂಡಿ ಕೋಟಲಿದ್ದ ತಣ್ಣಗ ಬರ್ಲಿ ಬಾಮ, ನೀನು ಕೂಡ ಮನ್ಯಾಗ ತಣ್ಣಗಿರು, ಇವಾಗ ನನ್ನ ಧರ್ಮ ಕೊಡು ಬಾಮ ಅಂದ. ತಾತ ಜಂಗಮ ತಾತ, ಯಾ ಸಾಪನ ಬೀಳವತ್ಸು, ನಿಂದು ದೀವನ ಬೀಳಬಾರದು ತಾತ, ಐನೂರು ಸಾಪಿನ ಬಾಳ ಸಾಪಿನಂತ. ಅದಕ್ಕೆ ತಾತ ಇವಾಗ ಧರ್ಮ ತರ್ತೀನಂತ ನಾನಮ್ಮ ಹೊಡೆ ಬಂದಳು. ಮಗ ಬಾಲವದ್ಯರಾದ ಬೇಸ ನೋಡುದ, ನಮ್ಮ ತಾಯಿಗೆ ಏನೋ ತೆಂಗಿಲ್ಲ. ಬಾಜಿ ವೈದ್ಯನ ತಾಯಿ, ಆತವಂತ ಧರ್ಮ ನೀಡು ಬೇಡ. ಅರೆ ನಾಯನ ಮಾಡಿಕೊಂಡು ಬೆಳ್ಳಿಗುಡ್ಡ ಬಂಗಾರ ಮಸೀದಿ ಹೋಯ್ತಾನ. ತಾಯಿನಂತ ಯಾರನ್ನ ಕರ್ಲಿ, ತಂದೆನಂತ ಯಾರನ್ನ ಕರ್ಲಿ ಅಮ್ಮ? ಯಾರು ಒಟ್ಟಾಗ ಮಲಕ್ಕೋಬೇಕು, ಯಾರು ಮಲೆ ಕುಡಿಬೇಕು ತಾಯಿ? ನನ್ನ ಯಾರು ಜೋಪಾನ ಮಾಡುತ್ತಾರ ತೊಟ್ಲವಾದಾಗ ಹಿಂಗೆ ಕುಂದಿರ್ತಾಳೋ. ಅವನ ಹಂಗೆ ಒದಿರ್ಕೊಂತ ಅಲ್ಲೇ ಇರ್ತಾನ ಬಾಬಾಜಿ ಅಂತ ಸಣ್ಣ ಮಗ 90 ದಿವಸ ಮಗಗೆ. ಆ ಸಣ್ಣ ಮಗ ಬಾಲವದ್ದಿ ಮಾರಾದು, ಏನಂತ ಮಗ ದುಃಖ ಮಾಡತಾನ. ಮಹಾರಾಜು ಅಘೋರಂಗ ದುಃಖ ಮಾಡ್ತಾನ. ಆ ಭಾವಾಜಿ ನೋಡಿದ್ನಮ್ಮ, ಆ ಗೋರಂದ ಈ ಬೂತಿ ಕೈ ಆಗಬಿಡದು. ಏಳು ಗಂಟೆ ತಪಸ್ಸು ಮಾಡಿ ಮನೆದಾಗ ಆಚಾನಲ್ಲ ಎಮ್ಮ ಭವಂತರ್ಲೇ ಕೆಲೆ ಪೂಜೆ ಬರ್ತಾದ. ತಾಯಿ ತಂಡಗ ಹೋಗತ್ತಿದ್ದಮ್ಮ ಯಾರ ಕೈಗೆ ಕೊಟ್ಟು ಹೋಗ್ತಿದ್ದ ಅಡದಮ್ಮಂತ ಆ ಸಣ್ಣ ಮಗ ಅಘೋರಂಗ ದುಃಖ ಮಾಡಿ ಆ ಬೂದಿ ಎಂತ ಕೈಯಾಗ ಉಟ್ಟುಕೊಂಡು ಹೋಗು ತಾಯಿ ತಂಡಗ ಹೋಗಮ್ಮ ಅಮ್ಮ ನಾಗಮ್ಮ ಅಲ್ಲಿಗೆ ಹೋದ ಮೇಲೆ ಅವನ್ ಎಲ್ಲಿಗೆ ಹೋದ ಮೇಲೆ ಕರೆ ನಾಯಿ ಮಾಡಿಕೊಂಡು ಹೋಯ್ತೇನೆ ಇವಾಗ ಹೋದ ಮೇಲೆ ಪತಿವೃತ್ತ ಧರ್ಮ ಕೆಡಬೇಡ ಅಡದಮ್ಮ ಪತಿವೃತ್ತ ಧರ್ಮ ತಣ್ಣಗ ಆಗಿದ್ದರೆ ನಾನು ತೊಟ್ಲ ಒಳಗ ತಣ್ಣಗ ಆಗಿರ್ತೇನಮ್ಮ ಈ ಪತಿವೃತ್ತ ಧರ್ಮ ಕೆಟ್ಟು ಹೋಗಿದ್ರೆ ನಾನು ತೊಟ್ಲದಾಗ ಸತ್ತು ಹೋಯ್ತೀನಮ್ಮ ಅಡದಮ್ಮಂತ ಮಗ ಭಾಷೆ ಕೊಟ್ಟನಲ್ಲ ಆ ಭಾಷೆ ಅನಾಗ ಮಗ ತಿಳದಿಲ್ಲ ಏನು ತಿಳದಿಲ್ಲ ಉಚ್ಚುಮಗಳು ಬಾಲನಾಗು ಅಪ್ಪ ಬಾಲವದ್ದಿರಾಜು ಆ ಬೂದಿ ಬಂದು ಬಾಯಾಗ ಬಿದ್ದಾರೆ ಬೂದಿ ಬಂದು ಬಾಯ ಬಿದ್ದದೆ ಬಾಯಾಳ ಬಂದು ಆಗ್ಯದ ಕೈವಾಡಲ ಬಂದು ಆಗ್ಯದಮ್ಮ ಮಗಾಗೆ ಮೇಲು ವೈದೇವಿ ತಂದನ ಬಳಿ ಬಳಿಯ ವೈದೇವಿ ತಂದನ ಬಳಿ ಅವನೇ ನಮ್ಮ ಭಾವೇ ಬಳಿ ಎಲ್ಲಿ ನನಗೆ ಧರ್ಮ ನೀಡು ಬಾಮ ಹೋಯ್ತೀನಂತನ ಸರಿ ಬಾಲನಾಗು ಆ ನಾಗಮ್ಮ ಇವಾಗ ದೈವಮ್ಮ ಮರದಾಗ ಅಕ್ಕಿ ಹಾಕೊಂಡು ಐದು ರೂಪಾಯಿ ಕಾಣಿ ಕಿಡ್ಕೊಂಡು ಆ ದಕ್ಷಿಣ ತಗೊಂಡು ನಾಗಮ್ಮ ಆ ಬ್ಯಾಳೆ ತಗೊಂಡು ಅಂಗಾರಿಕ ಅಂಗವಸ್ತ್ರ ತಗೊಂಡು ಹೆಂಗಂ ಬಂದನಲ್ಲ ಹೆಂಗ ಕಳಿಸ್ಬೇಕಂತ ಆ ನಾಗಮ್ಮ ಅಂಗವಸ್ತ್ರ ತಗೊಂಡು ಕೈ ತುಂಬ ಗನಕ ದೈವ ಶಂಕರ ಕೈಯಾಗ ತಿಂಬಿ ಬಿಡ್ಕೊಂಡು ಬಾಲನಾಗು ಒಂದು ಬಾಕಿಲೆ ತಾಯಿ ದಾಟಲಪ್ಪು ನಾಗಮ್ಮ ತಂದಾರ ತಂದಾರ ತಂದಾರ ಒಂದು ಬಾಕಿಲೆ ತಾಯಿ ದಾಟಲ ಎರಡು ಬಾಕಿಲೆ ತಾಯಿ ದಾಟಲ ಸಗೋ ತಾತ ಧರ್ಮ ತಗೊಂಡು ಬಂದಿನಂದಳು ಅಮ್ಮ ನಾಗು ಇವಾಗ ನನಗೆ ದೇವ್ರ ಕನಕ ನಿನಗೆ ಕನಕುರ ಕೊಟ್ಟ ಅದಕ್ಕೆ ನೀನು ತಗೊಂಡು ಬಂದಿದ್ದೆ ಬಾಲನಾಗು ನೀಡು ಬಾಮ ಅಂತ ತಾತಾ ಗಡಿಗಡಿಗೆ ಬಾಲನಾಗು ವಂಚೋತು ಅಂತಿದ್ದೆ ನೀನು ಹೆಂಗ ಮಾಡಬೇಕು ತಾತ ತಗೊಂಡು ಹೋಗಿ ಇಂತಗೆ ಇರ್ತೀನಿ ನಾನು ವರ್ಷ ವಸ್ತ ವಸ್ತಲೆ ಕಡೆಗೆ ನಾನು ಇರ್ತೀನಿ ವಸ್ತಲಾದ ಜನಕ ನೀನಿದ್ದೆ ತಾತ ಧರ್ಮ ಕೊಡ್ತೀನಿ ತಗೊಂಡೋಗಂದ ಇಲ್ಲ ಬಾಮ ವಸ್ತಲ್ ದಾಟಿ ಧರ್ಮ ನೀಡಿದ್ರೆ ನಾನು ತಗೊಂಡೋತೀನಿ ಇಲ್ಲಿದ್ರೆ ನಾನು ತಗೊಂಡು ಹೋಗಂಗಿಲ್ಲ ಅಂದ ನಾಗಮ್ಮ ಬೇಸು ನೋಡಿದಳಲ್ಲ ಹೆಂಗ ಮಾಡಿಲ್ಲ ಪರಮಾತ್ಮ ನಮ್ಮ ಒದ್ದೆ ರಾಜದವರು ಹೇಳು ಹೋಗ್ಯಾರ ವಸ್ತಲ ದಾಟಿ ಅಚ್ಚಗಾರ ಬಂದ್ರೆ ಬಿಚ್ಚಗಾರ ಬಂದ್ರೆ ಹೊಸ್ತಲ ದಾಟಿ ಧರ್ಮ ನೀಡಬೇಡ ಅಂತ ಹೇಳಿ ಹೋಗ್ಯಾರ. ನಾ ಹೆಂಗ ಮಾಡಿಲ್ಲ ಪರಮಾತ್ಮ ಅಂತ ನಾಗಮ್ಮ ಹೊಸ್ತಲ ಕೈ ದಾಟ್ಲಲ್ಲ ದಾಟಿದ ಮೇಲೆ ಆ ಮಾಯಲ ಪೈಕಿದ ಅವ್ನ ನೋಡು ಯಮ್ಮಾದ್ಯವಾಗಿ ಗುರಿ ತಗೊಂಡು ಕವಸು ಮಾಡ್ಯಾನ ಬಾಳಿ ಕವಸು ಮಾಡಿ ಮತ್ತೆ ಆಕನಲ್ಲು ತಂದಾನ ತಂದಾನ ತಂದಾನ ತಂದಾನ ಮಗನಂತ ತಾಯಿ ಉಂದಾಳೆ ಬಾಳ ಬಾಳೆ ಹೇಳಮ್ಮ ಬಾಲನಾಗು ಬಾಳ ಬಾಳೆ ತಾಯಿ ಕೂಡ ಏನು ಹೇಳ ನಾಗಮ್ಮ ತಂದಾನ ತಂದಾನ ತಂದಾನ ಬಗಲಾಗಿಡದಮ್ಮ ಹಿಡಿದ ಮೇಲೆ ನಾಗಮ್ಮ ಕರೆ ನಾಯಿ ಆಗ್ಬಿಟ್ಲು ಕರೆ ನಾಯಿ ಯಾವಾಗ ಆಗದಳು ಕೆಬ್ಬಣ ಗೊಲಸು ಒಳ್ಳಾಗ ಹಾಕೊಂಡು ಎಮ್ಮ ಬಾಜಾರ ಬಿಡದು ಭೂತಾನ ಕರ್ಕೊಂಡು ಮಗನಿಗೆ ನೀನು ಮಲೆ ಕೊಡುತ್ತಿದ್ದಿ ಇವಾಗ ಹೋಗಿ ಮಲೆ ಕೊಡು ಬಾಮ ಅಂದ ಆವಾಗ ಮನಸ್ಸಿವಾಗಿದ್ದು ನಾಗಮ್ಮ ಇವಾಗ ನಾಯಾಗಿ ಆ ನಾಗಮ್ಮ ನಾಯಾಗಿ ಅಂತ ಮನೆಗೆ ಬಂದಳು ಹೋನಂತ ವಾಲಿ ಮಗ ಬಾಲವದ್ದ ರಾಜ ಆವಾಗ ಮನಸ್ಸಿಯಾಗಿದ್ದನಪ್ಪ ಇವಾಗ ನಾಯನಾಗಿ ಬಂದಿದ್ದನಪ್ಪ ಮಲೆ ಕೊಡು ಅಂದಳು ಆ ನಾಗಮ್ಮ ನೋಡಿ ಎಮ್ಮ ಮಗನ ನೋಡಿ ತಾಯಾಳತ್ತ ನಮಗೆ ದೇವರು ಎಷ್ಟು ತಿಪ್ಪಲ ಕೊಟ್ಟಾನೆ ಹೆಂಗ ಕುಡಿದಿದ್ದಪ್ಪು ನನ್ನ ಮಗನೇ ಸಣ್ಣ ಮಗ ಬಾಲ ಒದ್ದಿ ಮಹಾರಾಜ ಎಮ್ಮ ಕೂಡಾಕ ಬಾಯಿ ಬರಂಗಿಲ್ಲ ಬಾಲನಾಗು ಆ ಗುರಿಗೆ ತಗೊಂಡು ನಾಗಮ್ಮ ಮಗನಿಗೆ ಬಾಯಿ ಕೂಡ ತೆಲಿಗೆ ಎಣ್ಣೆ ಹಾಕಿ ಬಿಟ್ಟು ಮಗನೇ ಬಾಲ ವದ್ಯರಾಜು ನಾನು ಓದ್ತೀನಪ್ಪ ಬಹಳ ದೂರ ನಾಗಮ್ಮ ತೊಟ್ಲೆ ಬಿಟ್ಟು ಹೋಗುನಂತ ಅಳಕೊಂತ ಎಮ್ಮ ಸಾಯ ಬೆಲ್ಲಿಗೆ ಮತ್ತೆ ಬಂದ ಸಾಪ ಬೈದು ಬಿಟ್ಲಲ್ಲ ಆ ನಾಗ ಮಳಕೊಂತಂಗ ನಿಂದು ಬಿಟ್ಲು ಕೆಬ್ಬಣ ಗೊಲಸು ಮತ್ತೆ ಕೊಳ್ಳಾಗ ಹಾಕೊಂಡು ಎಮ್ಮ ಬಾಜಾರೇ ಒಳಗೆ ಹೋಗುತ್ತಾ ಹೋಗ್ಬಿಡ್ತೀನಿ ದಾರಿ ಬಿಡಪ್ಪ ಅಂದ ನಿನಗೆ ದಾರಿ ಬಿಡಂಗಿಲ್ಲ ನಾನು ಯಾರ್ದಂತ ನಾಯಿನ ಕರ್ಕೊಂಡು ಹೋಗ್ತಿದ್ದಪ್ಪ ನಮ್ಮ ರಾಜದವ್ರದ್ರ ನಾಯಿ ನಮ್ಮದಪ್ಪ ನಾಯಿ, ನಮ್ಮ ನಾಯಿನ ಬಿಟ್ಟು ಹೋಗ್ತಿದ್ದ ಚಲೋ ಮಾತು, ಇಲ್ಲಿಂದ ನಿನ್ನ ಬಿಡಂಗಿಲ್ಲ ಅಂದ. ಒರೇ ತಳಾರಿ ರಾಮಣ್ಣ, ನಿಂದ ನಾಯಲ್ಲಪ್ಪ ನಂದು ನಾಯಿ, ನಿಂದ ನಾಯ ನಾಯ ಆದ್ರೆ ನೀನು ಕರಿ, ನಂದು ನಾಯ ಆದ್ರೆ ನಾನು ಕರಿತೀನಿ. ಎಮ್ಮ ಮನೆದಾಗ ಓಡಿ ಬಂದು ಕೈ ತುಂಬಾ ಅನ್ನ ತಗೊಂಡು ಬಂದು ಬಂಡಿ ಮೇಲೆ ಇಟ್ಟದ, ಜೋಜ್ಜ ಅಂತ ಕರ್ದ, ಯಾರು ತಳಾರ ರಾಮಣ್ಣ. ಎಷ್ಟು ಕದ್ರೆ ನಾಗಮ್ಮ ನೋಡಿಲ್ಲ ಅಪ್ಪ, ಇವಾಗ ನಾನು ಆವಾಗ ನಿನ್ನ ಉಪ್ಪು ತಿಂದು ನನ್ನ ಬಟ್ಟೆ ಉಟ್ಟು ಇವಾಗ ನಾಯಿನಂತ ಕರ್ತಿದ್ದಪ್ಪ ತಳಾರ ರಾಮಣ್ಣ. ನಾಯಮ್ಮ ನಾಗಮ್ಮ ಗೆಲ್ಲಲಿ ಕಷ್ಟ ಬಂತು, ಆ ನಾಯಮ್ಮ ನಾಗಮ್ಮ ಅಂತಕ ನೋಡಿಲ್ಲ, ಇಂದು ನಾಯ ಆದ್ರೆ ನಿನಗೆ ಬಂದಿಲ್ಲಲ್ಲಪ್ಪ, ನನ್ನ ನಾಯಿ ನನ್ನ ಕರ್ತೀನಿ ನೋಡಿ ಇವಾಗ ಬರ್ತಾಳ. ಆರೆ ಕೂತ ಇದ ರಾವಂದನಮ್ಮ ಪ್ರಕಾರ ಬಂದು ತಾಯಿ ನಿಂತಳಂಬೋ ನಾಗಮ್ಮ. ಅವನು ಸೋದಿಯ ಮತ್ತೆ ಆಯ್ತೆ ಬಗಲಗ ಬಂದು ಮತ್ತೆ ಕುಂತಳ ತಮ್ಮ ಬಾಲನಾಗೋ ಕಬ್ಬಣ ಕೊಳಸು ಕೊಳ್ಳದಾಗ ಒಳದಾಗ ಮತ್ತೆ ಆಗಲ ಊರು ಬೈಲಿಗೆ ಮತ್ತೆ ಬಂದಳಮ್ಮ ಬಾಬಾಜಿ. ಯಾರ್ದು ನಾಯಿ ಯಾರ್ದಂತ ಹಿಂಗೆ ಕೇಳ್ತಾರ, ಇದು ಬೇಸಲ್ಲಪ್ಪ ಅಂತ ಊರ ಹಚ್ಚಾಕ ಬಂದು ಆ ಮಾಯಲ ಪಾಕಿರೋ ಸಾಹೇಬ್ ಎಂಡಿ ಬಾಬಾ ಬೆತ್ತು ತಲೆ ಮೇಲೆ ಇಟ್ಟದ ನಮ್ಮ ಬಂಗಾರ ಬೆತ್ತು ಬಗಲಾಗಿಟ್ಟ ನಾಗಮ್ಮ. ಆ ಬೂದಿ ವಾದಳಲ್ಲ ಆ ಬೂದೆಲ್ಲ ಆ ಜೋಳಿಗೆ ತುಂಬ ತಗೊಂಡು ಜೋಳಿಗೆ ತುಂಬಿಕೊಂಡು ಆ ಪಕೀರ ಸಾಹೇಬು ಆ ಸಾಹೇಬು ಅಲ್ಲ ಅಲ್ಲ ಅಂತ ಆ ವಾಗನ ಕಬ್ಬಿನ ಗೊಲು ಸಾಕಿ ಆ ಮಾಯಲ ಪಕೀರ ಸಾಹೇಬು ಊರಿಗೆ ಹೆಂಗ ಹೋಗ್ತಾನ. ಆರಾಮ ಆರಾಮ ಒಂದು ಗಾವಮ್ಮ ಮತ್ತೆ ಎರಡ ಗಾವ ಸತ್ರ ಬಿಡಿ ಆ ಊರು ಗಾವಮ್ಮ ಆರಂಭಿ ಅಡಿಗಾರ ಮತ್ತೇನ ಬಂದಾನ ಈ ಕಡೆ ದೈವಾನ ಯಾಪಟ್ಟ ಬಂದಾನ ಈ ಕಡೆ ದೈವಾನ ಆರಾಮ ಆರಾಮ ಹತ್ತುಕೊಂಡ ದಾಟಾನೆ ಹಲಕೊಂಡ ದಾಟಾನ ನಾವು ಬೆಳ್ಳೆ ಗಟ್ಟಿ ಮತ್ತೆ ಬಂದಾನ ಜುವಲಕಾನ್ ಮಸೀದು ಬಂಗಾರಿ ಮಸೀದು ಮಸೀದು ಆದರೆ ಬಾವಾಜಿ ತಂದಾನ ಆವಕ್ಕ ದೈವಾಮ ಕೂದೆಲ್ಲ ತಗೊಂಡು ಮರೆ ಕುಪ್ಪೆ ಮಾಡಾನ ಪಗಡಿ ಬೆತ್ತ ಬಗಲಾಗ ಇಟ್ಟಾನ ಆ ಎಂಡೆ ಬೆತ್ತಮ್ಮ ತೆರೆ ಮೇಲೆ ಇಟ್ಟಾನ ಬಗ್ಗುಮಂತಾನ ನಾಗಮ್ಮ ಗ್ಯಾಳ ತಂದನ ತಂದನ ತಾನ ಆ ತಾಯಿ ಬಾಲನಾಗೋ ನಾಗಮ್ಮಗೆ ದಿಕ್ಕು ಮಿಕ್ಕು ನೋಡಳಮ್ಮ ನಾಗಮ್ಮ ನನ್ನ ಮನೆ ಹೆಂಗ ಇತ್ತು ಅಯ್ಯೋ ಬಂಗಾರಿ ಮಸೀದು ತಗೊಂಡು ಬಂದ ನನ್ನ ಮಗ ಬಾಲ ಒದ್ದಿ ರಾಜು ಎಲ್ಲಿ ವೈದನು ಅಪ್ಪ ಬಾಲ ಒದ್ದಿ ರಾಜು ಎಲ್ಲಿ ವೈದಪ್ಪ ಸಣ್ಣ ಮಗ ಬಾಲ ಒದ್ದಿ ನಿನಗೆ ನನಗೆ ಅರವಾಯ್ತಪ್ಪ ಬಾಲ ಒದ್ದಿ ನಿನ್ನ ದುಃಖ ನನಗೆ ತಿಳಂಗಿಲ್ಲ ತಿಳದಿತ್ತಂಗ ನಾನು ಬಂದಿನಪ್ಪ ನಾನು ಹೆಂಗ ಮಾಡಲಪ್ಪ ಅಂತ ಮಗನ ಮಗನ ಅಂತ ತಾಯಾಳ ತಾಳ ಮಸೀದಾಗ ಕುಂತಳಮ್ಮ ಅರೇ ಬಾಲನಾಗು ನಾನು ತಗೊಂಡು ಬಂದು ಗನಕ ಮಸೀದಾಗ ಇಟ್ಟರೆ ನೀನು ಅಳಕೊಂತ ಕುಂದಿರ್ತಿದ್ದೆ ಅರೇ ನಾಗು ನಾನು ಒಂದು ಮಾತು ಹೇಳುತ್ತೀನಿ ಆರ್ಯವನಾಗು ಅಚ್ಚವನಾಗೆ ಇವರ ಬಾಲನಾಗು ಬೆಳ್ಳಿಗುಡ್ಡಗೋಗು ಕಟ್ಟಿಗಾರಿಸಿಕೊಂಡು ನೀನು ಬಾಬಾಮ ರೊಟ್ಟಿ ಮಾಡಾವೆ ಬಾಯಾಗಿಟ್ಟಾವೆ ಆರ್ಯವನಾಗು ಕಾಲು ನೈತಾವ ಕಾಲು ಎಂತ ಮಾತು ನೀನು ಬಂದಿದ್ದಯ್ಯ ಸಾಯ ಆರ್ಯ ಸಾಯಾಬು ನೀನು ತಗೊಂಡು ಬಂದು ಮಾಸಿದ್ದಾಗ ಇಟ್ಟು ಎಷ್ಟು ತಿಪ್ಪಲ ನನ್ನ ಬಿಡುತ್ತಿದ್ದೆ ನಾ ಸಾಯಬು ತಂದ ಸಾಯಬು ನನ್ನ ತಗೊಂಡು ಬಂದು ಬಾ ಇವಾಗ ಮಸಿದ್ದಾಗ ಬಿಟ್ಟು ಬೆಳ್ಳಿಗುಡ್ಡ ಗಟ್ಟಿಗೋಗಿ ಕಟ್ಟಿಗಾರಿಸಿಕೊಂಡು ಬಂದು ರೊಟ್ಟಿ ಮಾಡಿ ನನ್ನ ಬಾಯಾಗಿಟ್ಟ ಅಂತಿದ್ದಿ ಬಾಯಾಗ ಹೆಂಗ ಇಡಬೇಕಯ್ಯ ನಾನ ಹಂಗ ಮಾಡಲಯ್ಯೋ ನನ್ನ ಮಗ ಎತ್ತಗ ಹೋದನು ನಿನ್ ತಿಪ್ಪಲ ನಿನಗಾಗೈತಿ ನನ್ ತಿಪ್ಪಲ ನನಗಾಗೈತೆ ನನ್ನ ಕಷ್ಟ ನನಗಾಗೈತಯ್ಯ ನಾನು ಹೆಂಗ ನೀಡಬೇಕು ಪರಮಾತ್ಮಂತ ಆ ಬಾಲನಾಗಮ್ಮ ನಿನಗೆ ಮತ್ತೆ ಪುಗುರು ಕೂಡ ಹೋಗಿಲ್ಲ ಆ ಒಂದು ಸಿಗರ ಗೂಟಾನಿಗೆ ಆ ಗೂಟಾನಿಗೆ ಹಚ್ಚಿಬಿಟ್ಟು ನಮ್ಮ ಮಾಯಲ್ ಪಕ್ರ ಸಾಹೇಬ್ ಗವ್ವ ಆತಗ 7 ಕೋಟಿ ಗವ್ವ 30 ಕೋಟಿ ರಾಕ್ಷಸಿಗಳು ಕಾವಿಲಿಡದ ಯಾರು ಮಾಯಲ್ ಪಕ್ರ ಸಾಹೇಬ್ ಯಾರನ್ನ ಬಂದಿರಿ ಅವ್ರ ಮೇಲೆ ಯುದ್ಧ ಮಾಡಬೇಕು ನೀವು ಲಡಾಯಿ ಮಾಡಬೇಕು ನಾನು ಆವಾಗ ಬಂದು ನೋಡಿಕೊಂತೀನಂತ ಕಾವಿಲಿಟ್ಟು ಗಾಳಸಂಗಾಯಿ ಮನೆಗೆ ಹೋಗಿ ನಮ್ಮ ಮಾಯಲ ಪಕ್ರ ಸಾಹೇಬು ಗಾಳಸಂಗಾಯಿ ಮನೆ ಒಳಗೆ ಬಾರ ಬಚ್ಚಿಸಲಾಟ ಆಡಕೊಂತ ಇದನಿ ಮಾಯಲ ಪಕ್ರಿ ಸಾಯಬ ಇದುವರೆಗೂ ಬುರಾಕತೆ ಬಾಲನಾಗಮನ ಕತೆ ಕೇಳಿದ್ರಲ್ಲ ನಡೆಸಿಕೊಟ್ಟವರು ರಾಯಚೂರು ತಾಲೂಕಿನ ಯರಗೇರದ ಲಕ್ಷ್ಮಿ ಹಾಗೂ ಸಂಗಡಿಗರು ಈಗ ಕೇಳೋಣ ಕೃಷಿ ಹಾಡುಗಳನ್ನ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಸಾರಜನಕ ಸಾಕಷ್ಟು ಸೇರಿಸಬೇಕು ನೆಲವನ್ನು ಫಲವತ್ತು ಮಾಡಬೇಕು ನೆಲವನ್ನು ಫಲವತ್ತು ಮಾಡಬೇಕು ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು ಲಕ್ಷ ಕೊಟ್ಟು ರೈತರು ಕೇಳಬೇಕು ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು ಹ